ಅಲ್ಲಿಂದ ಈಗ ವರ್ಮಿ ಕಂಪೋಸ್ಟ್ ಪ್ರೊಡಕ್ಷನ್ಗೆ ಬಂದಿದ್ದೀವಿ. ಎಲ್ಲಿ ಓದಿದ್ರಿ ಬಿ ಎಸ್ ಸಿನ? ಬಿ ಎಸ್ ಸಿ ಮಂಡ್ಯ. ಮಂಡ್ಯದಲ್ಲಿ ಪಿ ಯು ಸಿ ಮಾಜಾನಸ್ ಮೈಸೂರು. ಓಹೋ. ಜಮೀನು ಎಷ್ಟಿದೆ ನಿಮಗೆ? 7 ಎಕರೆ ಇದೆ ಸರ್. ಏನೇನು ಬೆಳೆ ಬೆಳಿತೀರಿ ಅದರಲ್ಲಿ? ಭತ್ತ, ಕಬ್ಬು, ರಾಗಿ. ಪ್ರೆಸೆಂಟು ಕಬ್ಬು ಮತ್ತು ಭತ್ತ ಇದೆ. ನಿಮಗೆ ಈ ಪೌಲ್ಟ್ರಿ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಪೌಲ್ಟ್ರಿ ಬಿಸ್ನೆಸ್ ಅಂದರೆ ಮೊದಲು ನಾವು ಸಾಕ್ತಾ ಇದ್ದೀವಿ ಸರ್ ಕೋಳಿ. 6,000 ಬ್ಯಾಚು, 2,500 ಬ್ಯಾಚ್ಗಳಾಗಿ 2001 ಕಂಪ್ನಿಗಳೆಲ್ಲ ಲಾಂಚ್ ಆಯಿತು. ಸುಗುಣ, ವಿ ಎಚ್ ಎಲ್ಲು ಇದೆಲ್ಲ ಎಲ್ಲ ತುಂಬ ರೇಟೆಲ್ಲ ಡೌನ್ ಆಯಿತು, ಪ್ರಾಬ್ಲಮ್ ಆಯಿತು. ನಾವು ರೈತರಾಗಿದ್ದರಿಂದ ಅದೇ ಕಸ್ಟಮರ್ ಮೇಲೆ ಮೊದಲಿಂದನೂ ಫಾರ್ಮ್ ಇತ್ತಲ್ಲ, ನಾವು ಟ್ರೇಡರಾಗಿ ಕನ್ವರ್ಟ್ ಆಗಿಬಿಟ್ಟು ಕಂಪ್ನಿಲೇ ತಗೊಳಕ್ಕೆ ಹೋಗಿ ಹೋಲ್ಸೆಲ್ಲರ್ ಆಗಿಬಿಟ್ಟು. ಕೋಳಿ ಸಾಕೋಕ್ಕಿಂತ ಕೋಳಿ ಮಾರೋದೇ ಸುಲಭ ಅಂತಲ್ಲ? ಖಂಡಿತ. ಎಷ್ಟು ಕೋಳಿ ಮಾರ್ತೀರಿ, ಮಾರಾಟದ್ದೇನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಸರ್ 3 ವೆಹಿಕಲ್ ಇದೆ, ಒಂದು 407, ಒಂದು ಬುಲೆರೋ, ಒಂದು ಟಾಟಾ ಎಸ್. ನೈಟ್ ಲೋಡ್ ಮಾಡ್ತೀವಿ, ಬೆಳಗಿನ ಜಾವ 4 ಗಂಟೆ ಹಂಗೆ ಡೆಲಿವರಿ ಕೊಡ್ತೀವಿ ಎಲ್ಲ ಅಂಗಡಿಗಳಿಗೂ. ಹೋಲ್ಸೇಲ್ ಬಿಸ್ನೆಸ್. ಎಷ್ಟು ಅಂಗಡಿಗಳಿಗೆ ತಾವು ಸಪ್ಲೈ ಮಾಡ್ತಿರ್ಬೋದು? ಸ್ವಲ್ಪ ಒಂದು 50-60 ಅಂಗಡಿಗೆ ಸಪ್ಲೈ ಇರ್ತೀವಿ. ಹೌದಾ? ಅಂದರೆ ನೀವು ಕಂಪ್ನಿಯಿಂದ ಖರೀದಿ ಮಾಡೋದು? ಕಂಪ್ನಿಗಳಿಂದ ಖರೀದಿ. ಸಾಕುವರಿಂದ ಖರೀದಿ ಮಾಡಲ್ಲ, ಕಂಪ್ನಿಯವರೇ ಸಾಕಿಸ್ತಾರೆ ಫಾರ್ಮರ್ ಕೊಟ್ಟು. ಹಾಂ. ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಎಲ್ಲನೂ ಅವರೇ ಕೊಡ್ತಾರೆ, ಚಿಕ್ಸು, ಫೀಡು. ಇವ್ರು ಲೇಬರು, ಜಳ್ಳು, ಪವರು ಇಟ್ಕೊಂಡು ಸಾಕ್ಬೇಕು ರೈತರು. ಸಾಕಿ ಅವರು ಮತ್ತೆ ಕಂಪ್ನಿಯವರು ಲಿಫ್ಟ್ ಮಾಡ್ತಾರೆ, ಅದನ್ನು ಮಾರಾಟ ಮಾಡ್ತಾರೆ ನಮ್ಮ ತ್ರೂ, ಟ್ರೇಡರ್ಗಳ ತ್ರೂ. ಅದು ಫಾರ್ಮರ್ಗೆ ಇಂತಿಷ್ಟು ಅಂತ ಕೊಡ್ತಾರೆ, ಕೆಜಿಗೆ ಇಷ್ಟು ಅಂತ ಹೇಳಿ. ಓಕೆ. ಅಂದರೆ ಕಂಪ್ನಿಯವರು ಯಾರ ಮೂಲಕ ಇಂಟಿಗ್ರೇಟ್ ಮಾಡಿ ಕೋಳಿ ಬೆಳೆಸ್ತಾ ಇರ್ತಾರೋ ಅವರಿಂದ ನೀವು ತಗೋತೀರಿ? ಹೌದು. ಅಂದರೆ ಕಂಪ್ನಿ ಪರವಾಗಿ ತಗೋತೀರಿ ನೀವು? ಹೌದು ಹೌದು. ಅಲ್ವಾ? ಹೌದು. ಏನು ಧಾರಣೆಗೆ ತಗೋತೀರಿ, ಏನು ಧಾರಣೆ ಮಾರ್ತೀರಿ? ಪ್ರತಿ ದಿವಸ ಒಂದೊಂದು ರೇಟ್ ಇರುತ್ತೆ. ಓ, ಬೋರ್ಡ್ ರೇಟ್ ಅಂತ ಅನೌನ್ಸ್ ಮಾಡ್ತಾರೆ. ಈ ಮೈಸೂರು, ಮಂಡ್ಯ ಇದೆಲ್ಲ ಒಂದು ಬೋರ್ಡು, ಒಂದು ರೇಟ್ ಅನೌನ್ಸ್ ಆಗಿರುತ್ತೆ. ಬೆಂಗಳೂರೇ ಒಂದಾಗಿರುತ್ತೆ. ಎಲ್ಲ ಡಿಸ್ಟಿಕ್ದು ಒಂದೊಂದು ರೇಟ್ ಇರುತ್ತೆ. ಆಯ್ತಪ್ಪ, ನೀವೇನು ರೇಟಿಗೆ ಖರೀದಿ ಮಾಡ್ತೀರಿ? ನಾವು ಕಂಪ್ನಿ ಅನೌನ್ಸ್ ಮಾಡ್ತಾರಲ್ಲ ಸರ್, ಮೊದಲೆಲ್ಲ ಮೈನಸ್ ಬಿಲ್ಲಿಂಗ್ ಮಾಡ್ತಾ ಇದ್ರು, ಈಗೆಲ್ಲ ಪೇಪರಲ್ಲಿ ಏನು ಅನೌನ್ಸ್ ಆಗುತ್ತೆ ಆ ರೇಟ್ಗೆ ಟ್ರೇಡರ್ಗಳು ಕೊಡ್ತಾ ಇದಾರೆ. ಈಗ ಧಾರಣೆ ಇದೆ ಪ್ಲಸ್ ರೇಟ್ ಕೊಡಬೇಕು. ಅದೇ ಏನು ಧಾರಣೆ ಇದೆ ಒಂದು ಕೆಜಿಗೆ? ಈಗ ಕಂಪ್ನಿದು 88 ಇದೆ ಸರ್. ನೀವು ಅದೇ ಧಾರಣೆ ಖರೀದಿ ಮಾಡ್ತೀರಾ? ಖರೀದಿ ಮಾಡಿ ಅಥವಾ ಏನೋ ಪ್ಲಸ್ ರೇಟ್ ಅಂದ್ರೇನು? ಅದಕ್ಕೆ ಮೇಲೆ ಇಟ್ಟು ನಾವು ಕೊಡಬೇಕು. ಎಷ್ಟು ಇಡ್ತೀರಿ ಮೇಲೆ? ನಮಗೆ ಖರ್ಚು ಒಂದು 4-5 ಬರ್ತದೆ. ಅದ್ರ ಮೇಲೆ ಒಂದು 2 ಒಂದು 7 ಇಟ್ಟು ಬಿಸ್ನೆಸ್ ಮಾಡ್ತೀವಿ. ಓಕೆ. ಒಂದು ಕೆಜಿಗೆ 7 ಆದಾಯ? ಹೌದು. ಸಾಕು ಅನ್ಸುತ್ತಾ? ಸದ್ಯಕ್ಕೆ ಸಾಕಲ್ವ ಸರ್, ಮಾಡ್ತಾ ಮಂತ್ಲಿ ಒಂದು 50,000 ಕೆಜಿ ಸೇಲ್ಸ್ ಆಗುತ್ತೆ. ಓಹ್, 50,000 ಕೆಜಿ. ಹಾಂ, ಪರವಾಗಿಲ್ಲ. ಈಗ ಮುಂಚೆ ನೀವು ಕೋಳಿ ಸಾಕ್ತಿದ್ರಿ ಅಲ್ವೇ? ಸಾಕ್ತಾ. ಇಂಟಿಗ್ರೇಷನ್ ಈಗ ಇಂಟಿಗ್ರೇಟ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಸಿಗುತ್ತೆ ಒಂದು ಕೆಜಿಗೆ? ಅವರು ಎಫ್ ಸಿ ಆರ್ ನೋಡ್ಬಿಟ್ಟು ಕೊಡ್ತಾರೆ ಸರ್, ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಬರುತ್ತೆ. ಅವರು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿ ಕಡಿಮೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದರೆ ಅವ್ರಿಗೆ ಹೈ ರೇಟ್ ಸಿಗುತ್ತೆ, ಇಲ್ಲ ಅಂದರೆ ಕಡಿಮೆ ಸಿಗುತ್ತೆ. ಅಂದರೆ 4-5 ಸಿಗ್ಬೋದು ಅವ್ರಿಗೆ? ಖಂಡಿತ ಖಂಡಿತ ಸಿಗುತ್ತೆ ಸರ್. ಓಕೆ. ಅಂದರೆ ಅವ್ರಿಗಿಂತ 1-2 ಜಾಸ್ತಿ ಸಿಗುತ್ತೆ ಅಂತ ನೀವು ಕೋಳಿ ಸಾಕೋದು ಬಿಟ್ಬಿಟ್ಟಿದ್ದೀರಿ? ಸಾಕೋದಲ್ಲ ಸರ್, ನಮಗೆ ಆ ಟೈಮಲ್ಲಿ ಆಗಲಿಲ್ಲ ಅದು ಮೇಂಟೈನ್ ಮಾಡಿದ್ರೆ. 9-10 ವ್ಯಾಪಾರ ಮಾಡಿಬಿಟ್ರು ಅವರು, ಬಂದು ಕಂಪ್ನಿಯವರು ಲಾಂಚ್ ಆದಾಗ ಪಬ್ಲಿಸಿಟಿಗೆ, ಅದು ನಮ್ಗೆ ಎಲ್ಲ ರೈತರಿಗೂ ಸಮಸ್ಯೆ ಆಯಿತು. ಆಗ ಫಾರ್ಮ್ ಇರೋರು ಫಾರ್ಮರಾಗಿ ನಾವು ಕೆಲವರು ಸೇಲ್ಸ್ ಮಾಡ್ತಿದ್ದವರು ಅವರೆಲ್ಲ ಟ್ರೇಡರಾಗಿ ಕನ್ವರ್ಟ್ ಆದ್ವಿ. ಓಕೆ. ಹೇಳಿ ಅರ್ಪಿತಾ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು ಯಾವುದು, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಸರ್, ನಾವು ಬಂದು ಮದ್ದೂರು ಪಕ್ಕ ಸೊಳ್ಳೆಪುರ ಅಂತ ಅವ್ರ ಹೆಸರು. 3 ಅಣ್ಣದಿರಿದ್ದಾರೆ, ನಾನೊಬ್ಳು ತಂಗಿ. ಹಿರಿಯಣ್ಣ ಬಿ ಎಸ್ ಸಿ ಅಗ್ರಿಕಲ್ಚರ್ PhD ಮಾಡಿದ್ದಾರೆ, ಮೈಸೂರಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ಅಣ್ಣದಿರು ಊರಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ರೇಷ್ಮೆ ಹುಳು ಒಬ್ಬಣ್ಣ ಮಾಡಿ ನೋಡ್ಕೊತಾ ಇದ್ದಾರೆ, ಇನ್ನೊಬ್ಬರು ಡಾಕ್ಟ್ರು ಅದು ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಬಂದು BA ಮಾಡಿದ್ದೇನೆ. ಎಲ್ಲಿ ಓದಿದ್ರಮ್ಮ? HK ವೀರಣ್ಣ ಕಾಲೇಜು ಡಿಗ್ರಿ ಬಂದು. ಸರಿ. ಆಮೇಲೆ ಮದುವೆ ಆಯಿತು. ರೆಗ್ಯುಲರ್ ಆಗಿ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಈ ಥರ ಮಾಡ್ತಾ ಇದ್ವಿ ಸರ್. ಸರಿ, ಅಲ್ಲಿ ರೇಷ್ಮೆ ಹುಳ ಬೆಳೆದು ಕಂಪಲ್ಸರಿಗೆ ಮಾಡ್ತಾ ಇದ್ರು, ಜೊತೆಗೆ ನನ್ನಿಂದ ಏನೋ ಸಹಾಯ ಅನಿಸ್ತಾ ಇತ್ತು ಅದು ಮಾಡ್ತಾ ಇದ್ವಿ. ಏನು ಮಾಡ್ತಿದ್ರಿ ಹೇಳಿ? ರೇಷ್ಮೆ ಕೃಷಿಯಲ್ಲಿ ಹುಳಿಗೆ ಆ ಥರ ನಮಗೆ ಓದು ಮಧ್ಯ ಟೈಮ್ ಯಾವಾಗ ಸಿಗುತ್ತೋ ಅವಾಗ ಹೆಲ್ಪ್ ಮಾಡ್ತಿದ್ವಿ ಸರ್. ಆಯ್ತಮ್ಮ, ಮನೆಯಿಂದ ದೂರ ಆಯ್ತಾ ನೀವು ಓದೋ ಕಾಲೇಜು? ಹೌದು ಸರ್, ಒಂದು 7 ಕಿಲೋಮೀಟ್ರ್ ಇದೆ. ಹೆಂಗ್ ಓಡಾಡ್ತಿದ್ರಿ? ಸಾರಿಗೆ ಬಸ್ಸು. ಸ್ನೇಹಿತರ ಜೊತೆ ಹೋಗೋರಿ ಬರೋರಿ, ಬಿಡುವಿನ ಸಮಯದಲ್ಲಿ ಸೊಪ್ಪು ಹಾಕೋದು, ಆಮೇಲೆ ಹುಳಕ್ಕೆ ಏನಾರು ಸುಣ್ಣ ಧೂಳು ಹಾಕೋದು. ಮಣ್ಣಾರು ಮಾಡ್ತಾ ಇದ್ರ? ನೀವು ಮಾಡ್ತಿರ್ಲಿಲ್ಲ. ಗೂಡು ಬಿಡಿಸೋದು, ಗುಂಜಿ ತೆಗಿಯೋದು, ಅದು ಟೈಮ್ ಇದ್ದಾಗ ಮಾಡ್ತಿದ್ವಿ ಸರ್. ನಮ್ಗೆ ರಜಾ ಇದ್ದಾಗ ಆ ಟೈಮಲ್ಲಿ ಹೆಲ್ಪ್ ಮಾಡ್ತಿದ್ವಿ, ಇಲ್ಲ ಅಂದ್ರೆ ಇಲ್ಲ. ಆಯ್ತಮ್ಮ, ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಏನಿಲ್ಲ ಸರ್, ಮಾಮೂಲಿ ಮನೇಲಿ ಕೆಲಸ ಈ ಥರ ಮಾಡ್ಕೊಂಡಿದ್ವಿ. ತಾಯಿಗೆ ಏನೇನು ಸಹಾಯ ಮಾಡ್ತಿದ್ರು ಅಷ್ಟೇ ಮಾಡ್ತಿದ್ರು ಅಥವಾ ಯಜಮಾನರಿಗೆ ಬಿಸ್ನೆಸ್ ಅಲ್ಲೂ ಸಹಾಯ ಮಾಡ್ತಿದ್ರು? ಇಲ್ಲ ಸರ್, ಅವ್ರಿಗೇನು ನಾವು ಬಿಸ್ನೆಸ್ ಅಲ್ಲಿ ನಾನು ಸಹಾಯ ಮಾಡಿಲ್ಲ. ಮತ್ತೆ ನೀವೇನೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾ ಇವಾಗ ಮಾಡ್ತಾ ಇದ್ದೀವಿ ಸರ್, 8 ವರ್ಷ ಆಯ್ತು. ಮತ್ತೆ ಹಂಗೆ ಹೇಳಿ, ಯಜಮಾನ್ರನ್ನೇ ನಮ್ಮ ಬಿಸ್ನೆಸ್ಸಿಗೆ ಕರ್ಕತೀನಿ ಅಂತ ಹೇಳ್ಬಿಡಿ, ಹೇಳಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಸರ್, ನಮ್ಮದು ಒಂದು ಅಗರಬತ್ತಿ ಉದ್ಯಮ ಓಪನ್ ಮಾಡಿದ್ದೀವಿ. ಅಗರಬತ್ತಿ? ಪರವಾಗಿಲ್ಲ, ಅಲ್ಲಿ ನಮ್ಮ ಜಾಗದಲ್ಲೇ ಮಾಡಿದ್ದೀವಿ ಯೂನಿಟ್ ಬಂದು. ಒಂದು 8 ವರ್ಷ ಆಯಿತು, ಇದು 9ನೇ ವರ್ಷ ರನ್ನಿಂಗ್ ಇದೆ. ಈ ಅಗರಬತ್ತಿ ಉದ್ಯಮ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದಾದರೂ ಹೇಗೆ? ಆ ಥರ ಏನೂ ಬಂದಿಲ್ಲ ಸರ್, ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಮನೆಯವ್ರ ಸಹಕಾರದಿಂದ ಒಂದೆರಡು ಮೂರು ಯೂನಿಟ್ಗೆ ಹೋಗಿದ್ವಿ ಸ್ಟಾರ್ಟಿಂಗು. ಎಲ್ಲೆಲ್ಲ ಹೋಗಿದ್ರಿ? ಅಲ್ಲಿ ನಮ್ಮ ಮಂಡ್ಯ ಪಕ್ಕನೇ ಹೋಗಿದ್ವಿ ಸರ್, ಒಂದು ಯೂನಿಟ್ಗೆ ಹೋಗಿದ್ವಿ. ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಹೋಗಿದ್ದಾಗ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ಟು ಮೈಸೂರಲ್ಲಿ ಬಂದು ವಿಚಾರಿಸಿ ಅವರು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಶುರು ಮಾಡಿದ್ವಿ ಸರ್, 2 ಮಿಷಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಅಗರಬತ್ತಿ ಉದ್ಯಮ ಅಂದರೆ ಏನು, ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದು ಏನು ಮಾಡ್ತೀರಾ ಅಂತ? ಸರ್, ಅಗರಬತ್ತಿ ಅಂದರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಗರಬತ್ತಿ. ಅಲ್ಲ, ನನಗೆ ಗೊತ್ತಿಲ್ಲ, ಹೇಳಿ. ಸರ್, ನಾವು ಕಂಪ್ನಿಯಿಂದ ಪೌಡ್ರು ಅದಕ್ಕೆ ಬ್ಯಾಂಬೋ ಸ್ಟಿಕ್ಸ್ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿ ಒಂದು ಮಿಷಿನ್ ಮೇಕಿಂಗ್ ಮಿಷಿನ್ ಇದೆ, ಅಗರಬತ್ತಿ ಮಾಡೋ ಮಿಷಿನ್. ಅಗರಬತ್ತಿ ಮಾಡೋ ಮಿಷಿನ್ ಇದೆ. ಮುಂಚೆ ಎಲ್ಲ ಮಣೆ ಮೇಲೆ ಅದೆಲ್ಲ ಹ್ಯಾಂಡ್ ಮೇಡ್ ಅಂತಾರೆ ಸರ್ ಅದನ್ನು. ಹೌದಾ? ಹ್ಯಾಂಡ್ ಅದನ್ನು ಒಂದು ಹ್ಯಾಂಡ್ ಮೇಡ್ ಅಂತಾರೆ. ಒಂದು ಕಾಲಲ್ಲಿ ತುಡಿಯೋದು ಒಂದು ಬೇರೆ, ಅದೇ ಥರ ಇದು. ಇದು ಪವರ್ ಮಿಷಿನ್ ಸರ್ ನಾವು ಮಾಡೋದು. ಹೌದಾ? ಅಂದ್ರೆ ನೀವು ಕೈಯಲ್ಲಿ ಮಾಡಿಸುವಂತದ್ದು ಮಾಡ್ತಾ ಇಲ್ಲ? ಇಲ್ಲ ಸರ್, ಅದನ್ನ ಮಾಡ್ತಾ ಇಲ್ಲ. ಇಲ್ಲ, ಆ ಥರ ಮಾಡ್ತಾ ಇಲ್ಲ. ಅದಕ್ಕೆ ತುಂಬಾ ಇವಾಗಲೂ ಡಿಮ್ಯಾಂಡ್ ಇದೆ. ಬಟ್ ನಮ್ಮಲ್ಲಿ ಮಾಡ್ತಾ ಇಲ್ಲ, ನಮ್ದು ಪವರಲ್ಲಿ ಮಾಡ್ತಾ ಇದೆ ಪವರ್ ಮಿಷಿನ್. ಅಂದ್ರೆ ಪವರ್ ಮಿಷಿನ್ನ ನೀವು ನಿಮ್ಮ ಜಾಗದಲ್ಲಿ ಹಾಕೊಂಡಿದ್ದೀರಿ? ಹೌದು ಸರ್. ಓಕೆ, ಎಲ್ಲಿಂದ ತಂದ್ರಿ ಮಿಷಿನ್? ಮೈಸೂರಲ್ಲಿ ಪರ್ಚೇಸ್ ಮಾಡಿದೆ ಸರ್. ಎಷ್ಟಾಯ್ತು ಸರ್? ಒಂದು ಮಿಷಿನ್ ಬಂದು 85,000 ಪ್ಲಸ್ 18% ಟ್ಯಾಕ್ಸ್ ಮಾಡಿದೆ. ಟ್ಯಾಕ್ಸ್ ನೆನ್ಪಿಟ್ಕೊಂಡಿದ್ದೀರಿ? ಹೌದು ಸರ್, ನಾವು PMEGP ಅಡಿಲಿ ಲೋನ್ ಶಾಂಕ್ಷನ್ ಮಾಡಿಸ್ಕೊಂಡು ಒಂದು 10 ಲ್ಯಾಕ್ಸ್ ತಗೊಂಡಿದ್ದೀವಿ ಸರ್. ಇವಾಗೆಲ್ಲ ಕ್ಲಿಯರ್ ಆಗಿದೆ ಅದು. ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಲ್ವಾ ನಮ್ಮ? 35% ಸಬ್ಸಿಡಿನೂ ಬಂತು ಅದರಿಂದ. ಪರವಾಗಿಲ್ಲ, 10 ಲಕ್ಷ ಅಂದ್ರೆ 3.5 ಲಕ್ಷ ಸಬ್ಸಿಡಿ ಅಲ್ವಾ? ಹೌದು ಸರ್. ಪರವಾಗಿಲ್ಲಮ್ಮ, ಆ ಯೋಜನೆ ಬಗ್ಗೆ ಹೇಗೆ ಮಾಹಿತಿ ಗೊತ್ತಾಯ್ತು ನಿಮಗೆ? ಈ ಥರದ್ದೊಂದು ಯೋಜನೆ ಇದೆ, ತಗೋಬೋದು ನಾನು ಸಾಲ ಸೌಲಭ್ಯನ ಅಂತ? ನಾವು ಸರ್ ಸ್ಟಾರ್ಟಿಂಗ್ ಒಂದು 2 ಮಿಷಿನ್ ಓನಾಗ ಹಾಕೊಂಡಿದ್ವಿ, ಅದನ್ನು ಸ್ವಲ್ಪ ಲಾರ್ಜಾಗಿ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆವಾಗ ಬ್ಯಾಂಕಲ್ಲಿ ಹಿಂಗೆ ರೋಜ್ಗಾರ್ದು PMEGP ಕಡೆಯಿಂದನೇ ಸಬ್ಸಿಡಿನೂ ಸಿಗುತ್ತಲ್ಲ ಅಂತ ಹೇಳ್ಕೊಟ್ರು. ಹಂಗಾಗಿ ಅದನ್ನು ಉಪಯೋಗಿಸ್ಕೊಂಡ್ವಿ. ಸಾಲ ಮಾಡುವಾಗ ಅದನ್ನು ತೀರಿಸ್ತೀನಿ ಅನ್ನೋ ಒಂದು ನಂಬಿಕೆ ಆಯ್ತಾ ನಿಮಗೆ ಅಥವಾ ಭಯ ಆಯ್ತಾ? ಏನೂ ಇರಲಿಲ್ಲ ಸರ್, ಕ್ಲಿಯರ್ ಮಾಡ್ಕೋತೀನಿ ಅನ್ನೋ ಧೈರ್ಯ ಆಯಿತು. ಹೌದಾ? ಹಾಂ, ಅಂದರೆ ವ್ಯಾಪಾರ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ, ಸಾಲ ತೀರಿಸ್ತೀನಿ. ಹೌದು ಸರ್, ಅನ್ನೋ ಧೈರ್ಯ ಆಯಿತು. ಧೈರ್ಯ ಆಯಿತು. ಏನಾದ್ರು ತರಬೇತಿ ಏನಾದ್ರು ತಗೊಂಡ್ರ? ತರಬೇತಿ ಏನಿಲ್ಲ ಸರ್, ನಾವು 2 ಮಿಷಿನ್ ತಗೊಂಡು ಅದರಲ್ಲೇ ನಾವೇ ತರಬೇತಿ ತಗೊಂಡು. ಅಂದರೆ ನೀವೇ ಮಾಡ್ತಾ ಮಾಡ್ತಾ ಕಲ್ತ್ರಿ ಸರ್? ಈ ಉದ್ಯಮ ಬಂದು ಹೇಳೋದ್ರಿಂದ ಏನೂ ಉಪಯೋಗ ಆಗಲ್ಲ, ಅದನ್ನು ನಾವೇ ಸ್ವತಃ ಮಾಡಿ ಅನುಭವ ತಗೊಂಡ್ರೆ ಅದು ಒಂದು ಅನುಭವ ಬರುತ್ತೆ ಸರ್. ಆಯ್ತಮ್ಮ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಹೇಳಿ. ಈಗ ನಿಮ್ಗೆ ಅಗರಬತ್ತಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಲ್ವಾ? ಹೇಗೆ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಹೌದು ಸರ್. ಈಗ ನಂಗೆ ಹೇಳಿ, ಹೇಗೆ ಮಾಡ್ತೀರಾ ನೀವು ಅಗರಬತ್ತಿನ? ಹೆಂಗೆ ತಯಾರಿಸ್ತೀರಾ, ಏನೇನು ಹಾಕ್ತೀರಾ? ಸರ್, ಅದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು, ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ನಾವು ಮಾಡ್ತಾ ಇರೋದು ಅದನ್ನು ಮರದ್ದು ಉಡ್ಡಲ್ಲಿ ತಯಾರಿಸ್ತಾರೆ, ಕಲ್ಲು ಇದ್ಲಲ್ಲಿ ತಯಾರಿಸ್ತಾರೆ ಅದನ್ನು. ಅದನ್ನೆಲ್ಲ ಗ್ರೈಂಡಿಂಗ್ ಮಿಷಿನ್ಗಳಲ್ಲಿ ಅವರು ಹೋಲ್ಸೇಲ್ ಡೀಲರ್ಗಳು ತಗೊಂಡು ನಮಗೆ ಅದನ್ನು ಪೌಡ್ರಾಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ನಾವು ಬಂದು ಪೌಡ್ರು ಮತ್ತು ಬ್ಯಾಂಬೋ ಸ್ಟಿಕ್ಸ್ ಬರುತ್ತೆ, 8 ಇಂಚು 9 ಇಂಚು ಅಂತ ಸೈಜ್ ಇರುತ್ತೆ. ಅದಕ್ಕೆ ನಾವು ಅದು ಮಿಷಿನಲ್ಲಿ ಯಾವ ರೀತಿ ನಿಲ್ಲಿಸ್ಕೊಳ್ತೀವಿ ಆ ರೀತಿ ನಿಲ್ಲಿಸ್ಕೊಂಡು ನೀರು ಹಾಕಿ ಮಾಡೋದು ಸರ್. ರಾ ಮಾಡ್ತೀವಿ ನಾವು, ಪರ್ಫ್ಯೂಮ್ ಮಾಡೋಲ್ಲ. ಅದನ್ನು ಕಂಪ್ನಿಯವ್ರು ತಗೊಂಡು ಅದನ್ನು ಅವರು ಫ್ರಾಗ್ರೆನ್ಸ್ ಏನು ಬೇಕು ಅದನ್ನು ಯೂಸ್ ಮಾಡ್ಕೋತಾರೆ. ನೀವೇ ಅದಕ್ಕೆ ಸೆಂಟ್ ಹಾಕಿ ಮಾರಿದ್ರೆ ಇನ್ನೂ ಆದಾಯ ಮಾಡ್ಬೋದು ಅಂತ ಅನ್ಸಲ್ವಾ ನಿಮಗೆ? ಮಾಡ್ಬೋದು ಸರ್. ಈ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ಗಿಂತ ಫ್ರಾಗ್ರೆನ್ಸ್ ಹಾಕಿ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಇದೆ, ಆದಾಯ ಜಾಸ್ತಿ ಇದೆ. ಈಗ ಒಂದೊಂದಾಗಿ ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ಮಾಡಬೇಕು ಅನ್ನೋದು ಇದೆ, ಬಟ್ 1-1 ಮಾಡೋಣ ಅಂತ. ಅಲ್ಲಮ್ಮ, 8 ವರ್ಷ ಆಯ್ತಲ್ಲ ನೀವು ಶುರು ಮಾಡಿ. ಆಯ್ತು ಸರ್, ಅದು ಮಾಡಬೇಕು. ಮುಂದೆ ಇಂಡಸ್ಟ್ರಿ ಡೆವಲಪ್ ಮಾಡ್ತಾನೆ ಬಂದಿದ್ದೀವಿ ಸರ್. ಈಗ ಸ್ವಲ್ಪ 40 ಲಕ್ಷದ ಇನ್ವೆಸ್ಟ್ಮೆಂಟ್ ಇದೆ ಫ್ಯಾಕ್ಟ್ರಿ ಮೇಲೆ, ತಗೊಂಡಿದ್ದು 10 ಲಕ್ಷ. ದುಡ್ದಿದ್ದು ಮತ್ತೆ ಮತ್ತೆ ಫ್ಯಾಕ್ಟ್ರಿಲಿ ಇನ್ವೆಸ್ಟ್ ಮಾಡಿ ದೊಡ್ಡದು ಮಾಡಿದ್ದೀವಿ ಈಗ ಫ್ಯಾಕ್ಟ್ರಿನ. ದೊಡ್ಡದು ಅಂದರೆ ಏನು ಮಾಡಿದಿರಿ ಸರ್? ಈಗ ಮೊದಲು ಬರೀ 2 ಮಿಷನ್ ಇತ್ತು, ಅದು ತೊಗೊಂಡ್ಮೇಲೆ ಇನ್ನೊಂದು 5 ಮಿಷನ್ ಹಾಕಿದ್ವಿ, 7 ಮಿಷನ್ ಆಯಿತು. ಈಗ 22 ಮಿಷನ್ಗಳು ವರ್ಕ್ ಮಾಡ್ತದೆ. ಹಂಗಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಲ್ಲಿ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ವಿ. ಪರವಾಗಿಲ್ಲ ನೋಡಿದ್ರೆ, ಅದನ್ನ ಹೇಳಲೇ ಇಲ್ಲ ನೀವು. 2 ಮಿಷನಿಂದ ಈಗ ಎಷ್ಟು ಮಿಷನ್ ಇದೆ ನಿಮ್ಮ ಹತ್ರ? 22 ಮಿಷನ್. ಪರವಾಗಿಲ್ಲ, ಯಾರನ್ನಾರು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ಹೌದು ಸರ್, ಖಂಡಿತ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್? ಒಂದು ಇವಾಗ ರೀಸೆಂಟಾಗಿ ಒಂದು 15 ಜನ ವರ್ಕ್ ಮಾಡ್ತಾ ಇದ್ದಾರೆ. ನೋಡಿದ್ರ 15 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ನೀವು? ಎಲ್ಲ ನಿಮ್ಮಂಗೆ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಾ ಅಥವಾ? ಹೌದು ಸರ್, ಎಲ್ಲ ಗಂಡಕ್ಕೆ ಇಟ್ಕೊಂಡಿದ್ದೆ. ಇಲ್ಲ, ಒಬ್ಬರು ಹುಡುಗ ಇದ್ದಾರೆ, ಇನ್ನು ಉಳಿದವರೆಲ್ಲ ಲೇಡೀಸ್. ಖುಷಿ ಆಗತ್ತಲ್ವೇ ನಮ್ಮ ಅರ್ಪಿತಾ ಅವರ ನಿಮಗೆ? ಖಂಡಿತ ಸರ್, ಆಗ್ಬೇಕಲ್ವೇ. ನೀವೊಬ್ಬರೇ ಕೆಲಸ ಮಾಡೋದಲ್ದಲೆ ನಿಮ್ಮಲ್ಲಿ ಕೆಲಸ ಮಾಡೋರಿಗೆ ಅವಕಾಶ ಕೊಟ್ಟಿದ್ದೀರಿ, ಅವ್ರಿಗೆ ಸಂಬಳನೂ ಕೊಡ್ತಾ ಇದ್ದೀರಿ. ಹೌದು ಸರ್, ಸಂಬಳ ಕೊಡ್ತೀವಿ. ಅಂದ್ರೆ ನೀವೇನು ಮಾಡ್ತೀರಾ ಈಗ? ಕಂಪ್ನಿ ಕಡೆಯಿಂದ ಕಡ್ಡಿ ತಗೋತೀರಿ, ಪುಡಿ ತಗೋತೀರಿ, ಅಗರಬತ್ತಿ ಮಾಡಿ ಕಂಪ್ನಿಗೆ ವಾಪಸ್ ಕೊಡ್ತೀರಿ. ಹೌದು ಸರ್, ಅಲ್ವಾ? ಈಗ ನೀವೇನಾದ್ರೂ ಗಂಧದ ಕಡ್ಡಿಗೆ ಸೆಂಟ್ ಹಾಕಿ ಮಾರೋದಾದ್ರೆ ನಿಮ್ದೊಂದು ಬ್ರ್ಯಾಂಡ್ ಇಟ್ಕೋಬೇಕು, ಮಾರಾಟ ಮಾಡಬೇಕು. ಅದನ್ನು ಮಾಡೋ ಪ್ರಯತ್ನದಲ್ಲಿ ಇದ್ದೀರಿ. ಖಂಡಿತ, ಅಲ್ವಾ? ಓಕೆ, ಏನಾದ್ರು ಹೇಳ್ತೀರಾ ಇದ್ರ ಬಗ್ಗೆ ರವಿಕುಮಾರ್ ಅವರೇ? ಮುಂದೆ ಮಾಡ್ತೀರಾ ನೀವೇನಾದ್ರೂ ಸೆಂಟೆಡ್ ಅಗರಬತ್ತಿನೂ ಕೂಡ ಮಾಡಿ ಬ್ರ್ಯಾಂಡ್ ಏನಾದರೂ ಕ್ರಿಯೇಟ್ ಮಾಡ್ತೀರಾ? ಈಗ ಏನೇ ಮಾಡೋದಿದ್ರು ಅವರೇ ಮಾಡಬೇಕು, ಅವ್ರು ಮಾಡಿದ್ರೆ ಏನು ಮಾಡ್ತಾರೆ ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ನಾವು. ಅವ್ರದ್ದೆಲ್ಲ ಅಗರಬತ್ತಿಗೆ ಏನಿದೆ ಅದೆಲ್ಲಾರ್ದು ಅವ್ರದ್ದೇ ಶ್ರಮ, ನಾವು ಸಪೋರ್ಟಿವ್ ಆಗಿ ಬ್ಯಾಕಲ್ಲಿ ಇದ್ದೀವಿ. ಜೊತೆಗೆ ನಮ್ಮದು ಕೆಲಸಗಳೂ ಜಾಸ್ತಿ ಇದೆ, ಪೌಲ್ಟ್ರಿದು ಮತ್ತು ವರ್ಮಿ ಕಂಪೋಸ್ಟು ಈ ಕೆಲಸನೂ ಜಾಸ್ತಿ ಇದೆ. ಈಗ ವರ್ಮಿ ಕಾಂಪೋಸ್ಟ್ ಕೂಡ ಮಾಡ್ತೀರಾ ನೀವು? ಹೌದು, ಹೌದು ಸರ್. ಎರೆಹುಳನ ಗೊಬ್ಬರ? ಎರೆಹುಳು ಗೊಬ್ಬರ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಅದು 2 ವರ್ಷದಿಂದ ಶುರು ಮಾಡಿದ್ವಿ. 2 ವರ್ಷ? ಹೇಳಿ ಸರ್ ಅದ್ರ ಬಗ್ಗೆ. ಅದೇ ಎರೆಹುಳುಗಳನ್ನ ಈ ನಾವೇನು ಮಾಡಿದ್ದೀವಿ, ವಿಂಡ್ರೋ ಮೆಥಡ್ ಅಂತ ಮಾಡಿದ್ದೀವಿ ಸರ್. ಮೊದಲು ಪಿಟ್ಟೆಲ್ಲ ಮಾಡಿ ಗುಂಡಿಲಿ ಹಾಕ್ಬಿಟ್ಟು ಮಾಡ್ತಿದ್ರು, ಆಮೇಲೆ ತೊಟ್ಟಿ ಕಟ್ ಮಾಡ್ತಿದ್ರು. ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇತ್ತು. ಇದು ಬಜೆಟ್ ಫ್ರೆಂಡ್ಲಿ ಅಂದರೆ ನಾವು ಮಣ್ಣದೇ ಬೆಡ್ಗಳು ಟೈಪ್ ಮಾಡಿ, ಈ ನಾವು ಹಗೆ ಪಾತಿಗಳಲ್ಲಿ ಭತ್ತ ಹಗೆ ಹಾಕುವಾಗ ಮಾಡ್ತೀವಲ್ಲ ಅದೇ ಥರ ಬೆಡ್ಗಳು ಮಾಡಿ, ಅಂದರೆ ಅದು ನೀರಲ್ಲಿ ಮಾಡ್ತೀವಿ. ಇದನ್ನು ಒಣಭೂಮಿಲಿ ಮಾಡಿ ಸಮವಾಗಿರೋ ಭೂಮಿಲಿ ಅದ್ರ ಮೇಲೆ 125 GSM ಪಾಲಿಥೀನ್ ಹಾಕಿ 3 ಅಡಿ 3 ಅಡಿ ಒಟ್ಟು 6 ಅಡಿ 6 ಅಡಿಲಿ 2 ಬೆಡ್ ಬರುತ್ತೆ. 2 ಬೆಡ್ ಮಾಡಿ ಅದಕ್ಕೆ ಗೊಬ್ಬರ ಮತ್ತು ಇದು ಅಗ್ರಿಕಲ್ಚರ್ ವೇಸ್ಟು ತರಗುಗಳು ಎಲೆಗಳು ಅದೆಲ್ಲ ಹಾಕಿ ಕಳಿಸಿರ್ತೀವಿ ಒಂದು 15-20 ದಿವಸ. ಅದನ್ನು ತಣ್ಣಗೆ ಮಾಡಿ ಫುಲ್ ಎಲ್ಲ ಕೋಲ್ಡಾಗಿ ಅದರಲ್ಲಿರೋ ಅಮೋನಿಯಾ ಎಲ್ಲ ಹೋದ್ಮೇಲೆ ತೆಗೆದು ಬೆಡ್ಗೆ ಹಾಕಿ ಬೆಡ್ ಮಾಡಿ ಅದನ್ನು 1.5 ಅಡಿ 2 ಅಡಿ ಹೈಟ್ ಮಾಡಿ 3 ಅಡಿ ಅಗಲ ಇರ್ತದೆ. ಅದಕ್ಕೆ 30 kg ಹುಳಗಳನ್ನ ಬಿಡ್ತೀವಿ. ಅದು 45-50 ದಿವಸಕ್ಕೆ ತಿಂದು ತಿಂದು ಉಗಿದು ನಮಗೆ ವರ್ಮಿ ಕಾಂಪೋಸ್ಟಾಗಿ ಸಿಗ್ತದೆ. ಆಗ ವೀಕ್ಲಿ ಒನ್ಸ್ ಲೇಯರ್ ಬೈ ಲೇಯರ್ ತೆಗಿತೀವಿ. ತೆಗೆದು ತೆಗೆದು ಅದನ್ನು ಜರಡಿ ಮಾಡಿ ಅದನ್ನು ಪುನಃ ಗೋಕೃಪಾಮೃತ ಜೀವಾಮೃತ ಟ್ರೈಕೋಡರ್ಮ ಎಲ್ಲ ಮಿಕ್ಸ್ ಮಾಡಿ 3 ದಿವಸ ಮುಚ್ಚಿಟ್ರೆ ಎನ್ರಿಚ್ ಆಗುತ್ತೆ. ಈ ಗೋಕೃಪಾಮೃತ ಅಂದ್ರೇನು? ಈ ಗೋಕೃಪಾಮೃತ ಅಂದರೆ ಈ ಬೆಳೆಗಳಿಗೆ ಸೂಕ್ಷ್ಮಾಣು ಜೀವಿಗಳು ಅದನ್ನ ನಾವು ಮನೆಯಲ್ಲೇ ತಯಾರಿಸಿ. ಹೇಗೆ ತಯಾರಿಸ್ತೀರಿ? ಕಲ್ಚರ್ ಸಿಗುತ್ತೆ ಸರ್. ಕಲ್ಚರ್ ಅಂದ್ರೆ ಅದಕ್ಕೇನು ದುಡ್ಡು ಗಿಡ್ಡು ಏನಿಲ್ಲ. ಕಲ್ಚರ್ ಈಗ ನಾನು ಮಾಡ್ತಾ ಇದ್ದೀನಿ, ಅದು ಈ ದೇಶೀಯ ಹಸುಗಳಿಂದ ಮಾಡಿರ್ತಕ್ಕಂತ ಲಿಕ್ವಿಡ್. ಅದು ಏನೇನು ಇರುತ್ತೆ ಅದ್ರಲ್ಲಿ ಏನು ಕೇಳಿದೆ? ಅವರು ಏನು ತೆಗ್ದಿರ್ತಾರೋ ಗೊತ್ತಿಲ್ಲ. ಓಕೆ. ಅದು ಸೂಕ್ಷ್ಮಾಣು ಜೀವಿಗಳನ್ನ ಇದು ಮಾಡಿ ಅದನ್ನು ಕಲ್ಚರ್ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಈಗ 2 ಲೀಟ್ರ್ ನಮಗೆ ಕೊಡ್ತಾರೆ ಕಲ್ಚರು, ನಾವು ಅದನ್ನು 200 ಲೀಟ್ರ್ ಮಾಡ್ಕೋತೀವಿ. ಪುನಃ ಅದನ್ನು ಮತ್ತೆ 2 ಲೀಟ್ರಲ್ಲೇ ಮತ್ತೆ ಬೆಲ್ಲ ಮತ್ತೆ ನಾಟಿ ಹಸುವಿನ ಮಜ್ಜಿಗೆ ಹಾಕ್ಬಿಟ್ಟು ಮತ್ತೆ ಅದನ್ನ 200 ಲೀಟ್ರ್ ಮಾಡ್ಬೋದು. ಈಗ ಅದು ಮತ್ತೆ ಬೇರೆಯವರು ಬಂದು ತಗೋಗ್ತಾರೆ ಅಂದ್ರೆ ಅದಕ್ಕೆ ಯಾವ್ದೇ ಸರ್ ಹಣ ಇಸ್ಕೋಂಗಿಲ್ಲ, ನಾವು 2 ಲೀಟರ್ ಕಲ್ಚರ್ ಕೊಟ್ರೆ ಅವ್ರ ಅದನ್ನ ಮುಂದುವರ್ಸ್ಕೋ ಹೋಯ್ತಾ ಇರ್ತಾರೆ. ಅಂದ್ರೆ ಈಗ ಒಂದು ಕಲ್ಚರ್ ಇದೆ, ಅದನ್ನ ಅಭಿವೃದ್ಧಿ ಮಾಡ್ಕೋಬೇಕು. ಹೌದು. ಅಭಿವೃದ್ಧಿ ಮಾಡೋ ವಿಧಾನ ಹೇಗೆ ಸರ್? ಒಂದು 200 ಲೀಟರ್ 2 ಲೀಟರ್ ಕಲ್ಚರ್ ಪ್ಲಸ್ 2 ಕೆಜಿ ನಾಟಿ ಬೆಲ್ಲ, ಈ 2 ಲೀಟ್ರು ಹಾಲಿನಲ್ಲಿ ಮೊಸರು ಮಾಡಿರ್ತೀವಲ್ಲ ಅದನ್ನು ಮಜ್ಜಿಗೆ ಮಾಡಿ ಅದು ಫ್ಯಾಟ್ ಎಲ್ಲ ತೆಗೆದು ಆ 2 ಲೀಟ್ರಲ್ಲಿ ಎಷ್ಟು ಮಜ್ಜಿಗೆ ಬರುತ್ತೆ ಅದನ್ನು ಹಾಕಿ ಆ ಡ್ರಮ್ಗೆ ಹಾಕಿ 200 ಲೀಟ್ರು ನೀರು ಫಿಲ್ ಮಾಡಿ ಅದನ್ನು 7 ದಿವಸ ಪ್ರತಿದಿನ 3 ಸತಿ ಈ ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕು. ಆ ತಿರುಗಿಸಿದ್ರೆ ಏನಾಯ್ತದೆ, 7 ದಿವಸಕ್ಕೆ ಫುಲ್ ಮೆಚೂರ್ ಆಗುತ್ತೆ. ಮೆಚೂರ್ ಆದ್ಮೇಲೆ ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು ನಾವು ಅದನ್ನು. ಅದು ಮಾಡೋ ವಿಧಾನ. ಸರಿ. ಈ ಗೋಕೃಪಾಮೃತ ಹಾಕ್ತೀರಿ ಮತ್ತೆ ಜೀವಾಮೃತ ಹಾಕ್ತೀವಿ ಅಲ್ವಾ? ಹೌದು. ಎರೆಹುಳ ಗೊಬ್ಬರಕ್ಕೆ. ಹಾಂ. ಇನ್ನೊಂದೇನೋ ಹೇಳಿದ್ರಲ್ಲ, ಟ್ರೈಕೋಡರ್ಮ. ಟ್ರೈಕೋಡರ್ಮ. ಓಕೆ. ಅದನ್ನ ಜೀವಾಣು ಸೇರಿಸ್ತೀವಿ. ಸೇರಿಸ್ತೀವಿ. ಓಕೆ. ಬರೀ ಎರೆಗೊಬ್ಬರನೇ ಮಾರ್ಬೋದಲ್ಲ, ಇವನ್ನೆಲ್ಲ ಯಾಕೆ ಸೇರಿಸ್ತೀರಿ? ಎನ್ರಿಚ್ ಆಗುತ್ತೆ ಸರ್. ಈಗ ಏನು ಎರೆಗೊಬ್ಬರ ಇರ್ತದೆ ಅದಕ್ಕಿಂತ ಡಬಲ್ ಪವರ್ ಇರುತ್ತೆ ಅದರಲ್ಲಿ. ಅದಂಗ ಗೊತ್ತು ನಿಮಗೆ? ಎಲ್ಲ ಸಂಶೋಧನೆಗಳು ಆಗಿದೆಯಲ್ಲ ಸರ್. ಅಲ್ರಪ್ಪ, ಈಗ ನೀವು ಮಾಮೂಲಿ ಎರೆಗೊಬ್ಬರ ಹಾಕಿ ಬೆಳೆ ಬೆಳೆದಿದ್ದಕ್ಕೂ ಈ ತರ ಎಲ್ಲ ಎನ್ರಿಚ್ ಮಾಡಿ ಬೆಳೆ ಬೆಳೆದಿದ್ದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಇದೆ ಇದೆ ಸರ್. ಈಗ ಮೊದಲು ಏನಂದ್ರೆ ಬರೀ ನೀರಲ್ಲಿ ಬಿಡ್ತಿದ್ರು ಗ್ರೋಕೃಪಾಮೃತ ಜೀವಾಮೃತ ಎಲ್ಲ. ನಾವೀಗ ಅದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಗದ್ದೆಯಲ್ಲಿ ನೀರಲ್ಲಿ ಬಿಡೋದು ಬಿಡ್ತಾರೆ, ಎರೆಗೊಬ್ಬರಕ್ಕೆ ಸೇರಿಸೋದ್ರಿಂದ ಇದು ಸೂಕ್ಷ್ಮಾಣುಜೀವಿಗಳು ಎರೆಗೊಬ್ಬರದಲ್ಲಿ ಇರುತ್ತು, ಇದು ಎರಡು ಸೇರಿ ವರ್ಕ್ ಮಾಡ್ತವೆ. ನಾವು ಸ್ವಲ್ಪ ಮಾಯಿಶ್ಚರ್ ಮೇಂಟೈನ್ ಮಾಡಿರ್ತೀವಿ, ಅದು ಭೂಮಿಗೆ ಹಾಕಿದ್ಮೇಲೆ ನೀರು ಕೊಟ್ಟಮೇಲೆ ಅದು ಮತ್ತೆ ಎಲ್ಲ ಡೆವಲಪ್ ಆಗೋಕೆ ಶುರು ಆಗುತ್ತೆ. ಈಗ ಎರೆಗೊಬ್ಬರನ ನೆರಳಲ್ಲಿ ತಯಾರು ಮಾಡಬೇಕು ಅಂತಾರೆ. ಹೌದು. ಈಗ ನೀವು ಹಾಕ್ತೀನಿ ತೋಟದಲ್ಲಿ ಮಾಡಿರೋದು, ನೇರವಾಗಿ ಬಿಸಿಲು ಬೀಳಲ್ವಾ? ನೇರವಾಗಿ ಬಿಸಿಲು ಬೀಳಲ್ಲ. ಹೌದಾ? ನೆರಳಿರುತ್ತೆ. ನೆರಳಿರುತ್ತೆ, ಪಾಲಿಥಿನ್ ಶೀಟ್ ಹಾಕ್ತೀವಿ. ಅಂದ್ರೆ ಏನು ಸರ್, ಈಗ ನಾವು ಮಾಡುವಂತ ಹುಳುಗಳು ಐಸಿನಿಯಾ ಫೆಟೇಡಾ ಅಂತೇಳಿ ಅದು ಮಣ್ಣು ತಿನ್ನಲ್ಲ. ಇದು ಕಾಂಪೋಸ್ಟ್ ಮಾಡಕ್ಕೆ ಅಂತಾನೆ ಇರುವಂತ ಹುಳುಗಳು. ಇದು ಇದು ಗೊಬ್ಬರನೇ ತಿಂದು ಪುನಃ ಗೊಬ್ಬರನೇ ಮಾಡ್ತದೆ. ಅದೇನಾಗುತ್ತೆ ಅಂದ್ರೆ ಎಲ್ಲೂ ಮಣ್ಣಲ್ಲಿ ಹೋದ್ರು ನಾವು ತೊಪ್ಪೆ ಹಾಕಿದ ತಕ್ಷಣ ಅದು ಮತ್ತೆ ಅಲ್ಲೇ ಬರುತ್ತೆ. ಮಣ್ಣಿಗೇನು ಹೋಗಲ್ಲ, ಮಣ್ಣೆ ಹೋಗಲ್ಲ, ಮಣ್ಣು ತಿನ್ನಲ್ಲ ಇದು. ದನದ ಗೊಬ್ಬರ ಹಸು ಗೊಬ್ಬರ ಎಲ್ಲ ತಿಂದು ಅದನ್ನ ವರ್ಮಿ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡ್ತದೆ ಎರೆಹುಳು ಗೊಬ್ಬರವಾಗಿ. ನೀವೇನು ಹೋಗಲ್ವಾ ಅರ್ಪಿತಾ ಅವರೇ ಎರೆಗೊಬ್ಬರ ತಯಾರು ಮಾಡೋ ಜಾಗಕ್ಕೆ? ಇಲ್ಲ, ನಮ್ಮ ತೋಟದಲ್ಲೇ ಮಾಡಿರೋದು ಸರ್, ಆದರೆ ಅದ್ರ ಕೆಲಸ ಎಲ್ಲ ನೋಡ್ಕೊಳ್ಳೋರು ಅವರು. ಆಯ್ತು. ಅಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ವೋ ಅಂತ ಕೇಳ್ತಿದ್ದೀನಿ. ಇಲ್ಲ ಸರ್. ಹೋಗೋದು ಅಲ್ಲಿ ಏನು ಮಾಡ್ತಿದ್ದಾರೆ ನೋಡೋದು ಅಥವಾ ಏನು ಮಿಶ್ರಣ ಮಾಡ್ತೀನಿ ಅಂತಾರಲ್ಲ ಗೋಕೃಪಾಮೃತ? ಇಲ್ಲ ಸರ್, ಅದೇನು ನೋಡಿಲ್ಲ. ಅಂದ್ರೆ ನಿಮ್ಗೇನು ಎರೆಹುಳು ಸಾಕಾಣಿಕೆ ಮೇಲೆ ಅಷ್ಟೊಂದು ಪ್ರೀತಿ ಇಲ್ವಾ? ಎಲ್ಲ ನಮ್ಮ ಮಾಡೋ 3 ಉದ್ಯಮದಲ್ಲೂ ಪ್ರೀತಿ ಇದೆ, ಅವರವ್ರದೇ ಆದ ಕೆಲಸಗಳು ಬೆಳಿಗ್ಗೆಯಿಂದ ಸಂಜೆ ತನಕ ಒತ್ತಡ ಇದೆ. 9 ಗಂಟೆಗೆ ಬರ್ತಾರೆ ಕೆಲಸ ಮಾಡೋದಕ್ಕೆ. ಈಗ ಒಂದು ಹುಡುಗನ ನೇಮಕ ಮಾಡ್ಕೊಂಡಿದ್ದೀವಿ, ಮಿಷಿನ್ ಮೆಕ್ಯಾನಿಕ್ ಕೆಲಸ ಕಲ್ಸ್ಕೊಟ್ಟು ನಾವೇನೆ ಅದನ್ನ ನೋಡ್ಕೊಳ್ಳೋದಕ್ಕೆ. ಸಣ್ಣ ಪುಟ್ಟ ರಿಪೇರಿ ಮಾಡ್ತಾ ಇರ್ಬೇಕು ಸರ್, ಅದು ಒಂದೇ ಸಮ ಬರಲ್ಲ ಅದು ಮಿಷಿನ್ ಅಲ್ಲಿ ಪ್ರೊಡಕ್ಷನ್. ಆ ಹುಡುಗನ ನೇಮಕ ಮಾಡಿದೀವಿ, ಹುಡುಗ ಕೆಲಸ ಬರೋದಕ್ಕೆ ಒಂದ್ಸರಿ ನಾವೇ ಕಲಸಿ ಪೌಡರ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಅದನ್ನೆಲ್ಲ ನೀವೇ ಕಲಸ್ಬೇಕಾ ಮುಂಚೆನೆ? ಮಿಕ್ಸರ್ ಅಲ್ಲಿ ಸರ್. ಅದು ಹೌದಾ? ಅಂದ್ರೆ ಆ ಹುಡುಗ ಬಂದು ಆ ಹುಡುಗ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಲೇಡೀಸ್ ಬಂದ್ಬಿಟ್ಟಿರ್ತಾರೆ. ನಾವೆಲ್ಲ ಪೀಸ್ ವರ್ಕ್ ಕೊಟ್ಬಿಟ್ಟಿದ್ದೀವಿ, ಸ್ಯಾಲ್ರಿ ಅಂತ ಮಾಡಿಲ್ಲ, ಫಿಕ್ಸೆಡ್. ಅವ್ರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಸಂಬಳ ಕೊಡ್ತೇವೆ. ಆಯ್ತು ಆಯ್ತು. ಅಂದ್ರೆ ಆ ಪುಡಿನ ನೀವು ಬೆರೆಸೋಂತ ಕೆಲಸನೂ ಇರುತ್ತೆ ಅಲ್ವಾ? ಅದನ್ನ ಯಂತ್ರಕ್ಕೆ ಹಾಕಿದ್ರೆ ಅದೇ ಕಡ್ಡಿಗೆ ಸುತ್ತಬಿಟ್ಟು ಕೊಡಲ್ಲ? ಇಲ್ಲ ಇಲ್ಲ, ಕೊಡಲ್ಲ ಸರ್. ಮತ್ತೆ ಹೇಗಿರುತ್ತೆ? ಒಂದು ಈ ಬೇಕರಿಗಳಲ್ಲಿ ಇದೆಯಲ್ಲ ಸರ್, ಆತರ ಒಂದು ಮಿಕ್ಸರ್ ಮಿಷಿನ್ ಇದೆ, ಅದಕ್ಕೆ ನಾವು ಕ್ವಾಂಟಿಟಿ ಎಷ್ಟು ಹಾಕ್ತೀವಿ ಅದ್ರ ಮೇಲೆ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡಬೇಕು. ಅದರಿಂದ ತೆಗೆದು ಮೇಕಿಂಗ್ ಮಿಷಿನ್ಗೆ ಹಾಕ್ತಾರೆ, ಅಗರಬತ್ತಿ ಮೇಕಿಂಗ್ ಮಿಷಿನ್. ಹಾಗಾಗಿ ಮನೆಯಲ್ಲಿ ಅವ್ರು ಬರೋ ಹೊತ್ತಿಗೆ ಮನೆ ಕೆಲಸ ನೋಡ್ಕೊಂಡು ಅಲ್ಲಿ ರೆಡಿ ಮಾಡಿರ್ತೀವಿ. ಪರವಾಗಿಲ್ಲ ಬಿಡಿ. ಅದು ಅವರು 6 ಗಂಟೆ ತನಕನೂ ಕೆಲಸ ಮಾಡ್ತಾರೆ, 5:30 to 6 ಗಂಟೆ ತನಕ. ಅಲ್ಲಿವರೆಗೂ ಅಲ್ಲಿ ನೋಡ್ಕೊಳ್ಳೋದೇ ಆಗುತ್ತೆ. ನೀವು ನಿಂತಿರ್ಲೇಬೇಕಾ? ಇರಬೇಕು ಸರ್. ಹೌದಾ? ಆ ಕಡೆ ಈ ಕಡೆ ಹೋದ್ರೆ ಅವ್ರು ಕೆಲಸ ಮಾಡಲ್ಲ? ಇಲ್ಲ, ಅವ್ರು ಮಾಡ್ತಾರೆ. ನಾವು ನಮ್ಮ ಹುಡುಗ ನಾವು ಎಲ್ಲ ಒಂದು ಸ್ವಲ್ಪ ಮಿಷಿನ್ಗಳೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಪ್ರೊಡಕ್ಷನ್ ಹೈ ಆಗುತ್ತೆ. ಅಲ್ವೇ, ಅಂದರೆ ಓನರ್ ಅಲ್ಲಿ ಇರಬೇಕು, ನೋಡ್ತಾ ಇರಬೇಕು, ಮಾಡ್ರಮ್ಮ ಅಂತ ಉರಿದುಂಬಿಸ್ತಾ ಇರಬೇಕು. ಪೀಸ್ ವರ್ಕ್ ಆಗಿರೋದ್ರಿಂದ ಮೊದಲು ಸ್ಯಾಲ್ರಿಯಿಂದ ನಮಗೆ ಅಲ್ಲಿ ಯಾವಾಗಲೂ ಒತ್ತಡ ಇದ್ದೇ ಇರ್ತಿತ್ತು. ಇವಾಗ ಪೀಸ್ ವರ್ಕ್ ಆಗಿರೋದ್ರಿಂದ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಸ್ಯಾಲ್ರಿ ತಗೋತಾರೆ, ಆದರೂ ಬಿಟ್ಬಿಡಲ್ಲ ಅವ್ರಿಗೆ. ಈಗ ಉದ್ಯಮ ಮಾಡಿದ್ಮೇಲೆ ನಿಮಗೆ ಮತ್ತೆ ಇನ್ನೂ ಏನಾದರೂ ತರಬೇತಿ ತಗೋಬೇಕಿತ್ತು ನಾನು ಅಂತ ಏನಾದ್ರು ಅನಿಸುತ್ತಾ, ಅಥವಾ ಈಗಿರೋದೇ ಸಾಕು, ನಿಮ್ಮ ಅನುಭವನೇ ಸಾಕು ಅನಿಸುತ್ತಾ, ಅಥವಾ ಬೇರೆ ಬೇರೆ ಕಡೆ ಏನಾದ್ರು ಹೋಗಿ ನೋಡ್ತಿರ್ತೀರಾ ಹೇಗೆ? ಇಲ್ಲ ಸರ್, ಎಲ್ಲೂ ಹೋಗಿಲ್ಲ. ನಮ್ಮ ಅನುಭವದಿಂದನೇ ನಮಗೆ ತರಬೇತಿ ಆಯಿತು, ಮತ್ತೆ ಇದರಿಂದ ತುಂಬ ಲಾಸು ಆಯಿತು ಸ್ಟಾರ್ಟಿಂಗು. ಯಾಕೆ ಲಾಸ್ ಆಯಿತು? ಯಾರೋ ಕೊಟ್ಟು ತಗೊಂಡು ಈ ಥರ ಸೇಲ್ಸ್ ಮಾಡ್ತಾ ಇದ್ರು, ಸಡನ್ ಆಗಿ ಒಂದು 5 ಲಕ್ಷ ಕೊಡಬೇಕಿತ್ತು, ಊರು ಬಿಟ್ಬಿಟ್ಟೆ ಎದ್ಬಿಟ್ರು. ಆವಾಗ ನಮ್ಮ ಮನೆಯವರೇ ಒಂದು ನನಗೆ ಒಂದು ಉರಿದುಂಬಿಸಿ, ಏನೂ ಆಗಲ್ಲ, ನಾವು ಯಾವ ಆದಾಯೇನು ಬಂದಿಲ್ಲ ಅಂತ ತಿಳ್ಕೊಂಡು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ಕೊಂಡು ಶುರು ಮಾಡೋದಾ ಅಂತ ಹೇಳಿದ್ರು. ಪರವಾಗಿಲ್ಲ, ಏನೋ ಹೇಳಕ್ ಬಂದ್ರಿ ರವಿಕುಮಾರ್ ಅವರೇ. ಅದೇ ಸರ್, ನಾವು ಈಗ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಸಡನ್ಲಿ ಹೋಗಿ ಮಾಡಿಬಿಡಲ್ಲ ಪ್ರಾಜೆಕ್ಟು. ನಾವು ಒಂದು 6 ತಿಂಗಳಾದರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಯೂನಿಟ್ಗಳಿಗೂ ಹೋಗಿ ನೋಡಿ, ನಿಂತೋಗಿರೋ ಯೂನಿಟ್ಗೂ ಹೋಗಿದ್ದೀವಿ, ಚೆನ್ನಾಗಿ ನಡೀತಾ ಇರೋ ಯೂನಿಟ್ಗೂ ಹೋಗ್ತೀವಿ. ಹೋಗ್ಬಿಟ್ಟು ಈಗ ವರ್ಮಿ ಕಂಪೋಸ್ಟೇ ಆಗಲಿ ಅಗರಬತ್ತಿನೇ ಆಗಲಿ, ಒಂದು ಸಡನ್ಲಿ ಒಂದು 6 ತಿಂಗಳು ವರ್ಷ ಅದೆಲ್ಲ ಸರ್ವೆ ಮಾಡಿ ಆಮೇಲೆ ಕೆಲಸ ಶುರು ಮಾಡಿರೋದು. ಓಕೆ ಸರ್. ಕೆಲವರು ಒಂದು ಒಳ್ಳೆ ಇದು ಕೊಡ್ತಾರೆ, ಆನ್ಸರ್ ಮಾಡ್ತಾರೆ, ಬಟ್ ಎಲ್ಲ ಆನ್ಸರ್ ಮಾಡಲ್ಲ. ಅಲ್ಲಮ್ಮ, ನಿಮಗೆ ಸಮಸ್ಯೆನೇ ಇಲ್ವಲ್ಲ, ನೀವೇನು ಮಾಡ್ತೀರಾ, ಕಂಪ್ನಿಯಿಂದ ತಗೋತೀರಿ ಮತ್ತು ಕಂಪ್ನಿಗೆ ವಾಪಸ್ ಕೊಡ್ತೀರಲ್ಲ ಕಡ್ಡಿನ. ಅದು ಒಂದೇ ಇಲ್ಲ ಸರ್, ಎಲ್ಲ ಇದನ್ನು ಸೇಲ್ಸ್ ಆ್ಯಂಡ್ ಪರ್ಚೇಸು ಇದೆ ನಮ್ಮದು. ಹೌದಾ? ಎರಡೂ ನಡೆಯುತ್ತೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ. ನಮ್ಮ ಕಂಪನಿ, ನಮ್ಮ ಕಂಪನಿ, ನಮ್ಮ ಕಂಪನಿ, ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ಮ ಕಂಪನಿ, ನಮ್ಮ ಕಂಪನಿ, ನಮ್ಮ ಕಂಪನಿ. ಬನ್ನಿರಿ ರೈತರೆ, ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ಮ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಈಗ ಎರೆಹುಳದ ಬಗ್ಗೆ ಬರೋಣ. ಈಗ ಎರೆ ಗೊಬ್ಬರ ನೀವೇನು ತಯಾರು ಮಾಡ್ತಿರಲ್ಲ, ಅದಕ್ಕೆ ಇದನ್ನೆಲ್ಲ ಮಿಶ್ರಣ ಮಾಡ್ತೀರ ನೀಂದ್ರಲ್ಲ, ಹೆಂಗೆ ಮಿಶ್ರಣ ಮಾಡ್ತೀರಿ? ಸರ್, ಸ್ಪ್ರೇಯರ್ಗಳಿದೆ, ನಾವು ಜರಡಿ ಮಾಡಿದ್ದು ಮಾಡಿದ್ದು ಲಾಟ್ ಆಗ್ತಾ ಇರ್ತೀವಲ್ಲ, ಒಂದೊಂದು ಲೇಯರ್ ಒಂದೊಂದು ಲೇಯರ್ ಹಾಕಿದ ತಕ್ಷಣ ಒಂದು ಲೇಯರ್ ಸ್ಪ್ರೇ ಮಾಡ್ತೀವಿ. ಹೌದಾ? ಈ ಕಚ್ಚಾ ಪದಾರ್ಥಗಳನ್ನು ಏನೇನು ಬಳಸ್ತೀರಿ ಎರೆ ಗೊಬ್ಬರ ತಯಾರು ಮಾಡೋಕ್ಕೆ? ಕಚ್ಚಾ ಪದಾರ್ಥಗಳು ಈ ಮಾಮೂಲಿ ಕೊಟ್ಟಿಗೆ ಗೊಬ್ಬರ, ಅಂದರೆ 30 ದಿವಸದ ಒಳಗಡೆದು ಕೊಟ್ಟಿಗೆ ಗೊಬ್ಬರ, ಮತ್ತು ಈ ತರಗು ಏನು ಅಗ್ರಿಕಲ್ಚರ್ ಕಳೆ ಗಿಳೆ ಏನಿದ್ರೂ ಸರಿ ಸರ್, ಕಲ್ಲು ಗಾಜುಗಳು ಅಂಟು ರಸ ಬರುವಂಥ ಇದಾಕಬಾರ್ದು, ಅಷ್ಟೇ ಅಂಟು ಬರುವಂಥ ಮೆಟೀರಿಯಲ್ ಏನು ಹಾಕಬಾರ್ದು, ಸೊಪ್ಪು ಪ್ಲಾಸ್ಟಿಕ್ಕು ಇವೆಲ್ಲ ಹಾಕ್ತೆ, ಇನ್ನು ಮಿಕ್ಕಿದ್ದು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್. ಸರಿ ಸರಿ. ಅದನ್ನು ಅದ್ರ ಮೇಲೆ ಲೇಯರ್ ಬೈ ಲೇಯರ್, ಒಂದು ಲೇಯರ್ ಗೊಬ್ಬರ, ಒಂದು ಲೇಯರ್ ಅಗ್ರಿಕಲ್ಚರ್ ವೇಸ್ಟು, ಅದ್ರ ಮೇಲೆ ಮತ್ತೆ ಗೊಬ್ಬರ ಹಾಕಿ ಚೆನ್ನಾಗಿ ನೀರು ಕೊಟ್ಟು ಅದು ಕಳೆದ ಮೇಲೆ ಬೆಡ್ಗೆ ಹಾಕಿ 45 ದಿವಸದಲ್ಲಿ ಅದು ತೆಗಿಯಕ್ಕೆ ಶುರು ಆಗುತ್ತೆ. ಓಕೆ, ಅಂದ್ರೆ ಈಗ ನೀವು ಹುಳ ಏನು ತೆಗಿತೀರಲ್ಲ ಆ ಹುಳನ ಮಾರಾಟ ಮಾಡ್ತೀರಾ ನೀವು? ಸದ್ಯಕ್ಕೆ ನಾವೇ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಅದನ್ನು ನಾವು ಯೂನಿಟ್ ಮೊದಲು ನಾವು ಶುರು ಮಾಡಿದ್ದೆ ಬರೀ 3 ಬೆಡ್ ಇಂದ, ಈಗ 100 ಬೆಡ್ ಇದೆ. ಓಹೋ, ಅದನ್ನ ನಾವೇ ಯೂಸ್ ಮಾಡ್ತಾ ಇದೀವಿ. ನಾವಿನ್ನು 300 ಬೆಡ್ ಮಾಡೋ ಒಂದು ಐಡಿಯಾದಲ್ಲಿ ಇದೀವಿ. ಈಗ 3 ಬೆಡ್ ಅಲ್ಲಿ ಶುರು ಆಗಿದ್ದು ಈಗ 100 ಬೆಡ್ ಆಗಿದೆ. ಅಂದ್ರೆ ಈಗ ನಿಮ್ಗೆ ನಿರಂತರವಾಗಿ ಎರೆಗೊಬ್ಬರ ಸಿಗ್ತಾನೆ ಇರುತ್ತೆ ಪ್ರತಿ ದಿವಸ? ಎರೆಗೊಬ್ಬರ ಸಿಗ್ತಾನೆ ಇರುತ್ತೆ ಸರ್, ಯಾವಾಗ್ಲೂ ಇದ್ದೇ ಇರುತ್ತೆ. ಓಕೆ, ಅಂದ್ರೆ ಯಾರು ಹುಳ ಕೇಳ್ಕೊಂಬಂದ್ರೆ? ಈ ಸದ್ಯ ಕೊಡ್ತಾ ಇಲ್ಲ, ನಮ್ದು ಬೆಡ್ ಏನು ನಾವು ಅನ್ಕೊಂಡಿದ್ದು ರೀಚ್ ಆಗ್ತೀವಿ, ನಮ್ಮ ಎಕ್ಸ್ಟೆನ್ಷನ್ ಯಾವಾಗ ಮುಗೀತದೆ ಅವಾಗಿಂದ ಕೊಡ್ತೀವಿ. ಎಷ್ಟು ಉತ್ಪಾದನೆ ಇದೆ ಈಗ ನಿಮ್ದು ಎರೆಗೊಬ್ಬರ? ಒಂದು 30-40 ಟನ್ ಇದೆ ಸರ್ ಮಂತ್ಲಿ. ಒಂದು ತಿಂಗಳಿಗೆ? ಒಂದು ತಿಂಗಳಿಗೆ. ಓಹೋ, ಯಾವ ರೀತಿ ಮಾರಾಟ ಮಾಡ್ತೀರಿ ಸರ್? ಇಲ್ಲ, ರೈತರಿಗೆ ಕೊಡ್ತಾ ಇದ್ದೀವಿ, ನರ್ಸರಿಯವರು, ಆಮೇಲೆ ಈ ತರಕಾರಿ ಬೆಳೆಯೋರು, ಹೂವು ಬೆಳೆಯೋರು ಎಲ್ಲ ಉಪಯೋಗ ಮಾಡ್ತಾರೆ ಸರ್. ಸದ್ಯಕ್ಕೆ ಮಂಡ್ಯದಲ್ಲಿ ಉಪಯೋಗ ಕಡಿಮೆ ಇದೆ, ಇನ್ನು ಬೇರೆ ಎಲ್ಲ ಇನ್ನು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು, ಸಕಲೇಶ್ವರ, ಹಾಸನ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಏನಾದರೂ ಹೆಸರು ಇಟ್ಕೊಂಡಿದ್ದೀರಾ ನಿಮ್ಮ ಕಂಪ್ನಿಗೆ? ದುರ್ಗಪ್ರಿಯ ನ್ಯಾಚುರಲ್ ಆರ್ಗ್ಯಾನಿಕ್ಸ್ ಅಂತ ಇಟ್ಟಿದ್ದೀವಿ ಸರ್. ಓಹೋಹೋ, ಅಂದ್ರೆ ನಿಮ್ಮ ಎರೆ ಗೊಬ್ಬರನ ಇದೇ ಹೆಸರಲ್ಲಿ ಮಾರಾಟ ಮಾಡ್ತೀರಾ? ಹೌದು ಸರ್. ನಿಮ್ಮ ಅಗರಬತ್ತಿಗೆ ಏನು ಹೆಸರಿಲ್ಲ ಸರ್? ಏನು ಹೆಸರು? ಗಹನ ಅಗರಬತ್ತಿ ಇಂಡಸ್ಟ್ರೀಸ್ ಅಂತ. ಓಹೋ, ಒಂದು ಮಗಳದು ಮಗಂದು? ಹೌದಾ, ಇಬ್ರು ಮಕ್ಕಳು. ಮಗಳು ಈ ವರ್ಷ ಸೆಕೆಂಡ್ ಪಿ ಯು. ಓಕೆ, ಮಗಳ ಹೆಸರೇನು? ಗಹನ ರವಿ. ಗಹನ ಅಂತ. ಮಗನ ಹೆಸರು? ದುರ್ಗಪ್ರಿಯ ಪ್ರಸಾದ್. ಪರವಾಗಿಲ್ಲ, ಮಕ್ಕಳ ಹೆಸರಲ್ಲಿ ಕಂಪನಿ ಮಾಡ್ಬಿಟ್ಟಿದ್ದೀರಿ. ನಿಮ್ಮಿಬ್ರ ಹೆಸರೇ ಮಡಿಕೋದಿತ್ತಲ್ವಾ? ನಮ್ಗೆ ನಮ್ಮ ಹೆಸರು ಇಟ್ಕೋಬೇಕು ಅನ್ನೋದೇನು ಇಷ್ಟ ಆಗ್ಲಿಲ್ಲ ಸರ್. ಹಾಗೆ ಸರಿ, ಈಗ ವ್ಯವಸಾಯದ ಜಮೀನು ಕೂಡ ನಿಮ್ಗಿದೆ ಅಲ್ವಾ? ವ್ಯವಸಾಯನು ಮಾಡ್ತಿರೋ ಅಥವಾ? ಮಾಡ್ತಾ ಇದೀವಿ ಸರ್, ಅಪ್ಪ ನೋಡ್ಕೋತಾರೆ, ಅವ್ರಿಗೂ ನಾನು ಅದು ಸಪೋರ್ಟ್ ಮಾಡ್ತೀವಿ, ಅಪ್ಪನು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅವರು ವ್ಯವಸಾಯ ನೋಡ್ಕೊಂಡು ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡ್ತಾರೆ. ಒಳ್ಳೇದು. ಈಗ ನಿಮ್ಮ ಜಮೀನಲ್ಲಿ ನೀವು ಉತ್ಪಾದನೆ ಮಾಡೋ ಎರೆಗೊಬ್ಬರ ಬಳಸಿದ್ದೀರಾ? ಬಳಸಿದ್ದೀವಿ ಸರ್. ಓಕೆ, ಏನು ವ್ಯತ್ಯಾಸ ಗಮನಿಸಿದ್ದೀರಿ? ಸರ್, ನಾವೀಗ ತುಂಬಾನೇ ಮೆನ್ಯೂರ್ ಯೂಸ್ ಮಾಡಿರೋದ್ರಿಂದ ಒಂದು ವರ್ಷ ಮಾಡಿದ್ವಿ, ಏನಂತ ರಿಸಲ್ಟ್ ಅಂದರೆ ಕಡಿಮೆ ಬಂತು ಅಷ್ಟೇ. ಈಗಾಗಲೇ 3ನೇ ವರ್ಷ ಬಂದಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ರಿಸಲ್ಟು. ನಮ್ಮ ಮೆನ್ಯೂರ್ ಬಳಸೋದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ. ಈಗ ಏನಂದ್ರೆ ಮೆನ್ಯೂರ್ ಬಳಸ್ತಾ ಅದು ಈಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಈ ನಮ್ಮ ಸಾವಯವ ಪದ್ಧತಿಲಿ ನಾವು ಎರೆಗೊಬ್ಬರ, ಈ ಗೋಕೃಪ್ರಾಮೃತ ಇದೆಲ್ಲ ಯೂಸ್ ಮಾಡಿ ಬೆಳೆಯಿರೋದ್ರಿಂದ ಪ್ರತಿ ವರ್ಷ ಜಾಸ್ತಿ ಆಗುತ್ತಾ ಬರುತ್ತೆ ಈಲ್ಡು. ಅಂದ್ರೆ ಯಾವ್ಯಾವ ಬೆಳೆನಲ್ಲಿ ಇಳುವರಿ ಜಾಸ್ತಿ ಆಗಿರೋದು ಗಮನಿಸಿದಿರಿ? ನಾವು ಈಗ ಪ್ರೆಸೆಂಟ್ ಭತ್ತ ಕಬ್ಬು ಎರಡಕ್ಕೂ ಯೂಸ್ ಮಾಡಿದೀವಿ ಸರ್. ಓಕೆ, ಎರಡೂ ಚೆನ್ನಾಗಾಗಿದೆ. ಅಂದ್ರೆ ಭತ್ತದಲ್ಲಿ ಎಷ್ಟು ಜಾಸ್ತಿ ಆಗಿರ್ಬೋದು ಅಂತ ಅನ್ಸುತ್ತೆ ಇಳುವರಿ ತಮಗೆ? ಒಂದು 2-3 ಕ್ವಿಂಟಲ್ ಜಾಸ್ತಿ ಆಗಿದೆ. ಕಬ್ಬಲ್ಲಿ? ಕಬ್ಬಲ್ಲಿ ಒಂದು 15 ಟನ್ನೇ ಜಾಸ್ತಿ ಆಗಿದೆ. ಹೌದಾ? ಅಂದ್ರೆ ಕೇವಲ ಎರೆ ಗೊಬ್ಬರ ಬಳಸಿದ್ರಿಂದ? ಎರೆ ಗೊಬ್ಬರ, ಗೋಕೃಪಾಮೃತ, ಜೀವಾಮೃತ ಅದೆಲ್ಲ ನೀರಲ್ಲಿ ಕೊಡ್ತೀವಿ. ಓಕೆ, ಒಂದು ಎಕರೆಗೆ ಎಷ್ಟು ಬಳಸ್ತೀರಿ ಎರೆ ಗೊಬ್ಬರ? ಸರ್, ಎರೆ ಗೊಬ್ಬರ ಒಂದು ಗಿಡಕ್ಕೆ 1 ಕೆಜಿ. ಒಂದು ಗಿಡಕ್ಕೆ 1 ಕೆಜಿ? ಒಂದು ಗಿಡಕ್ಕೆ 1 ಕೆಜಿ ಬೀಳೋ ಹಾಗೆ ಅದನ್ನ 3 ಸತಿ ಕೊಡ್ತೀವಿ. ಪರವಾಗಿಲ್ಲ, ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಎರೆಗೊಬ್ಬರ ಬಳಸ್ತಾ ಇದ್ದೀರಿ? ಬಳಸ್ತಾ ಇದ್ದೀವಿ ಸರ್. ಓಕೆ, ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣದಾಗಿ ಕೈತೋಟ ಆ ಥರ ಏನಾದರೂ ಮಾಡ್ಕೊಂಡಿದ್ದೀರಮ್ಮ? ಮನೆಗೆ ಬೇಕಾದ ತರಕಾರಿ ಮಾಡ್ತೀವಿ, ಸೊಪ್ಪು ಬೆಳೆಯೋಕ್ಕೆ ಮಾಡಿದ್ದೀರಾ? ಮಾಡಿದ್ದೀವಿ. ಏನೇನು ಬೆಳ್ಕೊಂತೀರಿ? ಸೊಪ್ಪುಗಳು ಬಂದು ಪಾಲಕ್ಕು, ಮೆಂತ್ಯ, ಕೊತ್ತಂಬರಿ, ಸ್ವಲ್ಪ ಟೊಮೊಟೊ ಗಿಡ, ಬದನೆ ಗಿಡ ಈ ಥರ ಹಾಕೊಂಡು. ನಿಮ್ಮ ಮಂಡ್ಯದಲ್ಲೆಲ್ಲ ಕೀರೆ ಮಾಡಿ ಜಾಸ್ತಿ, ನೀವೇನು ಮಾಡ್ಕೊಂಡಿಲ್ವೇ? ಮಾಡ್ತೀವಿ ಸರ್, ಪ್ರತಿ ವರ್ಷನೂ ಮಾಡ್ತೀವಿ. ಅದನ್ನು ಮಾಡಿದ್ದೀರಿ? ಹೌದು. ಅದಕ್ಕೆಲ್ಲ ಎರೆಹುಳು ಗೊಬ್ಬರ ಬಳಸಿದ್ದೀರಾ? ಹೌದು ಸರ್. ಅದನ್ನೇ ಹಾಕೋದು? ರುಚಿ ಏನಾದರೂ ಚೆನ್ನಾಗಿದೆ? ಚೆನ್ನಾಗಿದೆ ಸರ್. ಅಂತ ಅನ್ಸುತ್ತಾ ಹೊರಗಡೆ ತಗೊಳ್ಳೋದು? ಟೇಸ್ಟ್ ಚೆನ್ನಾಗಿದೆ ಸರ್. ನಾವು ಇಲ್ಲಿ ಈಗ ಕೀರೆ ಮಡಿ ಮಾಡಿ ಸೊಪ್ಪು ಯೂಸ್ ಮಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿರ್ತದೆ. ಅದೇ ಮಾರೋರು ಬರ್ತಾರಲ್ಲ, ಅದು ತಿನ್ನಕ್ಕೆ ಆಗಲ್ಲ ಸರ್. ಆಮೇಲೆ ನಮ್ಮ ತೋಟದಲ್ಲಿ 1.5 ಎಕರೆ ಬಾಳೆ ಹಾಕಿದ್ವಿ. ಬಾಳೆ ಹೆಂಗೆ ಅಂದರೆ ಪೂರ್ತಿಯಾಗಿ ನಾವು ಇದನ್ನೇ ಯೂಸ್ ಮಾಡಿದ್ದು, ಎರೆಹುಳು ಗೊಬ್ಬರ ಮತ್ತು ಜೀವಾಮೃತ. ಅದು ಹೆಂಗೆ ಬಂತು ಅಂದರೆ ಸರ್, ತುಂಬ ಚೆನ್ನಾಗೂ ಬಂತು. ಪ್ಲಸ್ ಅಂದರೆ ನಾವು ಮಾಮೂಲಿ ಬೇರೆ ಮೆನ್ಯೂರೆಲ್ಲ ಹಾಕಿ ಏನು ಬೆಳಿತೀವಿ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರ್ತದೆ. ಆಮೇಲೆ ಒಂದು ಏನು ಆ ಬೆಳೆ ಮೆನ್ಯೂರ್ ಆಗಿ ಬೆಳೆದಿರ್ತೀವಿ ಅದಕ್ಕಿಂತ ಒಂದು 3-4 ದಿವಸ ಜಾಸ್ತಿನೂ ಅದನ್ನ ಯೂಸ್ ಮಾಡಬಹುದು. ಹಣ್ಣಾದಷ್ಟು ರುಚಿ ಕೊಡ್ತದೆ ಸರ್, ಹಣ್ಣಾದಷ್ಟು ರುಚಿ ಕೊಡ್ತದೆ. ಈ ಬೇರೆದೆಲ್ಲ ಈ ಎಲ್ಲ ಮೆತ್ ಮೆತ್ತಗಾಗ್ಬಿಡ್ತದಲ್ವ ಸರ್, ಬಾಳೆಗೆ ಹಣ್ಣುಗಳು ದಿನ ಕಳೆದಂಗೆ ಇದು ಕಪ್ಪಗಾಗ್ಬಿಡುದು ಆ ಥರ ಎಲ್ಲ, ಆ ಥರ ಏನು ಆಗಲ್ಲ. ಏನು ಬೇರೆ ಬೆಳೆ ಮೆನ್ಯೂರ್ ಆಗಿ ಬೆಳೆದಿರ್ತೀವಿ ಅದಕ್ಕಿಂತ ಒಂದು 3-4 ದಿವಸ ಜಾಸ್ತಿ ಇಟ್ಟು ಯೂಸ್ ಮಾಡ್ಬೋದು ನೋಡಿದ್ರ. ಹಾಗಾಗಿ ಎರೆಹುಳನ ಗೊಬ್ಬರ ಬಳಸಬೇಕು ಅನ್ನೋದು ನಿಮ್ಮ ವಿಚಾರ? ಖಂಡಿತ ಸರ್. ಆಯ್ತು, ಏನ್ ಧಾರಣೆ ಮಾಡ್ತಿದ್ರಿ ಎರೆಗೊಬ್ಬರನ ಸರ್? ಈಗ ಟನ್ನು 12,000 ಕೊಡ್ತಾ ಇದೀವಿ ಸರ್. ಹೌದಾ? ಆದಾಯ ಆಗುತ್ತಾ ನಿಮ್ಗೆ ಆ ರೇಟಿಗೆ ಕೊಟ್ರೆ? ಆಗುತ್ತೆ ಸರ್. ಅಂದ್ರೆ ನೀವೇನು ಉತ್ಪಾದನೆ ಮಾಡ್ತೀರಿ ಅದೆಲ್ಲ ಸಂಪೂರ್ಣವಾಗಿ ಮಾರಾಟ ಆಗುತ್ತೆ? ಮಾರಾಟ ಆಗುತ್ತೆ. ಕಷ್ಟಪಡೋ ಅಗತ್ಯ ಏನಿಲ್ಲ, ಡಿಮ್ಯಾಂಡ್ ಇದೆಯಾ ತುಂಬಾ ಸರ್? ಈಗ 100,000 ಟನ್ ಮೆನ್ಯೂರ್ ಹೋಗ್ತಾ ಇದೆ, ಅದರಲ್ಲಿ ನಮ್ದು ಒಂದು 0.5% ಬಿಸ್ನೆಸ್ ಆದ್ರೂ ಸಾಕು, ಜನ ಬದಲಾವಣೆ ಆದ್ರೆ ಸಾಕು. ಜನಗಳು ರೈತರು ಸಮಾಧಾನದಿಂದ ಇವಾಗೆಲ್ಲ ಅವ್ರಿಗೆ ಮೆನ್ಯೂರ್ ಹಾಕಿ ಹಾಕಿ ರೂಢಿ ಇರ್ತಾರೆ ಸರ್, ಅವರಲ್ಲಿ ತಾಳ್ಮೆ ಬೆಳೆಸ್ಕೊಂಡು ಒಂದು ವರ್ಷ 2 ವರ್ಷ ಕಾಯಬೇಕು ಈ ಫಲ ಇದರಲ್ಲಿ ಆದಾಯ ಜಾಸ್ತಿ ಆಗಬೇಕು ಅಂದರೆ ಭೂಮಿ ಫಲವತ್ತತೆನೂ ಚೆನ್ನಾಗಿರ್ತದೆ, ಅದರಿಂದ ಮನುಷ್ಯನಿಗೆ ಯಾವ ಹಾನಿನೂ ಆಗಲ್ಲ. ಈಗ ಬೇರೆ ಎಲ್ಲ ಔಷಧಿ ಎಲ್ಲ ಸ್ಪ್ರೇ ಮಾಡ್ತಾರೆ ಅದರಿಂದ ತೊಂದರೆ ಆಯ್ತದೆ, ಬಟ್ ಇದರಿಂದ ಯಾವ ರೀತಿ ತೊಂದರೆ ಆಗಲ್ಲ. ಈಗ ನೀವು ಹಳ್ಳಿನಲ್ಲಿ ಒಂದು ಇದನ್ನು ತೆಗೆದ್ರಲ್ಲ, ಏನೊಂದು ಇಂಡಸ್ಟ್ರಿ ಥರ ಮಾಡಿದ್ರಲ್ಲ, ಅದಕ್ಕೆ ಲೈಸೆನ್ಸ್ ಎಲ್ಲ ತಗೊಂಡ್ರ ಪಂಚಾಯತ್? ತಗೊಂಡಿದ್ದೀವಿ ಸರ್. ಅದ್ರದ್ದು ಹೇಳಿ, ಏನೇನೆಲ್ಲ ಲೈಸೆನ್ಸ್ ತಗೋಬೇಕಾಗತ್ತೆ? ನೀವೇ ಓಡಾಡಿದ್ರ ಅಥವಾ ನಿಮ್ಮ ಯಜಮಾನ್ರ? ಇಲ್ಲಿ ನಮ್ಮ ಮನೆಯವರೇ ಮಾಡಿ ಸರ್. ಹೇಳಿ ಸರ್, ಏನೇನು ಲೈಸೆನ್ಸ್ ತಗೋಬೇಕು ನೀವು ಹಳ್ಳಿನಲ್ಲಿ ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂದರೆ? ಮಾಮೂಲಿ ಪಂಚಾಯತಿ ಲೈಸೆನ್ಸ್ ತಗೋಬೇಕು ಸರ್. KB ಪವರ್ ತಗೋಬೇಕು, ಪವರ್ ಎಷ್ಟು HP ಬೇಕಾಗುತ್ತೆ ಅಷ್ಟು HP ಪವರ್ ತಗೋಬೇಕು. ಕಮರ್ಷಿಯಲ್ ಆಗಿ ತಗೋಬೇಕು. ನೀವು ಮಾಡೋ ಜಾಗ ಏನಾದರೂ ಅಲಿನೇಷನ್ ಮಾಡಿಸ್ಬೇಕಾ? ಅಲಿನೇಷನ್ ಇದ್ರೇನೆ ಸರ್ ಅವರು ಪವರ್ ಕೊಡಕ್ ಸಾಧ್ಯ. ಹೌದಾ? ಹೌದು. ಅಂದ್ರೆ ಅಷ್ಟು ಜಾಗನ ನೀವು ಕೈಗಾರಿಕೆಗೆ ಅಂತ ಹೇಳಿ? ನಮ್ದು ಏನಿತ್ತು ಅಂದ್ರೆ ಮೊದಲು ಕೇನ್ ಕ್ರಷರ್ ಇತ್ತು, ಹಂಗಾಗಿ ನಮ್ಗೆ ಈಸಿ ಆಯ್ತು. ಕ್ರೇನ್ ಕ್ರಷರ್ ತೆಗೆದ ಮೇಲೆ ನಾವು ಅಗರಬತ್ತಿ ಇಂಡಸ್ಟ್ರಿ ಶುರು ಮಾಡಿತ್ತು ಅಲ್ಲಿ. ನಮ್ಗೆ ಇದು ವರ್ಕರ್ಗಳದ್ದು ಸಮಸ್ಯೆ ಜಾಸ್ತಿ ಆಗೋಯ್ತು ಈ ಕೇನ್ ಕ್ರಷರಲ್ಲಿ, ಹಂಗಾಗಿ ಅದನ್ನು ಸ್ಟಾಪ್ ಮಾಡಿದ ಮೇಲೆ ಅದೇ ಪವರ್ ಇತ್ತು, 10 HP ಪವರ್ ಇತ್ತು, ಅದಕ್ಕೇನೆ ನಾವು ತಗೊಂಡ್ವಿ. ಇದಲ್ದಲೆ DICಯಿಂದ ಏನಾದರೂ ಲೈಸೆನ್ಸು ಆ ಥರ ಏನಾದರೂ ತಗೋಬೇಕಾ? ಏನಿಲ್ಲ ಸರ್, ಮಾಮೂಲಿ ಉದ್ಯೋಗ ಇದು PMEGP ಪಂಚಾಯತಿಂದ ಒಂದು ಜನರಲ್ ಲೈಸೆನ್ಸು, ಮತ್ತು ಇದೊಂದು ಸರ್ ಪ್ರತಿ ವರ್ಷ ಆಡಿಟ್ ಮಾಡಿಸ್ಲೇಬೇಕು, GST ಇರಬೇಕು ಅಲ್ವಾ? GST ಮಾಡಿಸ್ಬೇಕು. ಮತ್ತು ಜನಸಂಖ್ಯೆ ಊರಿಂದ ಅದು ಸರ್, ಊರಿಂದ ಜನಸಂಖ್ಯೆ ಒಂದು ದೃಢೀಕರಣ ಪತ್ರ, ಅದನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ. ಮತ್ತು ನಾವು ಮಾಡೋದು ಬಿಲ್ಡಿಂಗ್ದು ಕರಾರು ಪತ್ರ ಅದು ಮಾಡಿಸ್ತಾ ಇದ್ದೀವಿ. ಬಿಸ್ನೆಸ್ ಮಾಡೋದು ತುಂಬ ಸುಲಭ ಏನಲ್ಲ, ಖಂಡಿತ ಇಲ್ಲ. ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡೆ ದಾಖಲಾತಿಗಳನ್ನು ಇಟ್ಕೋಬೇಕು. ಈಗ 15-20 ಜನಕ್ಕೆ ಕೆಲಸ ಕೊಟ್ಟವ್ರು, ಈಗ ಆಗದೇ ಇರೋರು ಇರ್ತಾರೆ, ಅವ್ರು ಹೋಗಿ ಮತ್ತೆ ಪಂಚಾಯತಿಗೆ ಕಂಪ್ಲೇಂಟ್ ಕೊಡೋದು. ನಾವು ಅವ್ರ ಮನೇಲೇ ಗಂದ್ಕಡ್ಡಿ ಬೆಳಗ್ತಾರೆ, ನಮ್ಗೆ ಗಂದ್ಕಡ್ಡಿ ಸ್ಮೆಲ್ ಆಗಲ್ಲ, ಫ್ಯಾಕ್ಟ್ರಿ ಮುಚ್ಚಿಸಿ ಅಂತ ತೊಂದರೆ ಕೊಡೋರು ಇದ್ದಾರೆ, ಸಪೋರ್ಟ್ ಮಾಡೋರು. ಅದರಂದ್ರೆ ತೊಂದರೆ ಕೊಡೋರು ಏನಂದ್ರೆ 1% ಇದ್ರೆ ಎಲ್ಲ ಒಂದು 10-6 ಜನ ಕೆಲಸ ಕೊಟ್ಟವ್ರೆ ಚೆನ್ನಾಗಿರ್ಲಿ ಅನ್ನೋರು 90 ಜನ ಇರ್ತಾರೆ. ನೀವು ಎರೆ ಗೊಬ್ಬರ ಮಾಡೋದಕ್ಕೆ ಆ ಥರ ಲೈಸೆನ್ಸ್ ಏನು ಬೇಕು? ಲೈಸೆನ್ಸ್ ತಗೋಬೇಕು ಸರ್, ಅದಕ್ಕೂ ಲೈಸೆನ್ಸ್ ತಗೋಬೇಕು, ಪಂಚಾಯತಿ ಲೈಸೆನ್ಸ್ ತಗೋಬೇಕು, GST ಬೇಕು ಅದಕ್ಕೂ, ಏನು ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಅಷ್ಟೇ. ಹೌದಾ? ಎರಡು ಒಂದೇ GST ಮಾಡ್ತಾ ಇದೆ. ಪರವಾಗಿಲ್ಲ, ಅಂದ್ರೆ ವ್ಯವಸಾಯದ ಜೊತೆಗೆ ಒಂದು ಈ ತರ ಉದ್ಯಮಗಳನ್ನು ಇಟ್ಕೊಂಡ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಇನ್ನೂ ಏನಾದರೂ ಬೇರೆ ಬಿಸ್ನೆಸ್ ಮಾಡೋ ಉದ್ದೇಶ ಇದೆಯಾ ಮುಂದೆ? ಸದ್ಯಕ್ಕೆ ಇದನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ ಸರ್, ದೊಡ್ಡದಾಗಿ ಮಾಡಬೇಕು ಅನ್ನೋದು. ಹೌದಾ ಸರ್? ಅದ್ರ ಜೊತೆಗೆ ಅವ್ರಿಗೆ ಹಸು ಸಾಕಣೆ ಮಾಡಬೇಕು ಅಂತ ತುಂಬಾ ಬಹಳ ಆಸೆ ಇದೆ. ನಾವೇನಂದ್ರೆ ನಮ್ಮ ಗೊಬ್ಬರ ನಮಗೆ ಯೂಸ್ ಆಗೋದು, ಈಗ ನಾವು ಬೇರೆ ಕಡೆ ಗೊಬ್ಬರ ತರೋದ್ರಿಂದ ಡೈರಿ ಫಾರ್ಮ್ಗಳು ಈ ಗೋಶಾಲೆಗಳಲ್ಲಿ ತಂದರೆ ಓಕೆ, ಬೇರೆಗಳು ತಗೊಂಡ್ರೆ ಈ ಕಲ್ಲು ಅದು ಎಲ್ಲ ಇರುತ್ತೆ, ಹಂಗಾಗಿ ಅದನ್ನು ನಾವೇ ನಮ್ಮದೇ ಡೈರಿ ಫಾರ್ಮ್ ಮಾಡಿ ಈ ದೇಸಿ ಹಸುಗಳು ಸಾಕಿ ಆ ಗೊಬ್ಬರದಿಂದ ವರ್ಮಿ ಕಂಪೋಸ್ಟ್ನ ಮಾಡುವ ಅಂತ ಪ್ಲ್ಯಾನ್ ಇದೆ ಸರ್. ನಿಮ್ಮ ತಂದೆ ಮನೆಯಲ್ಲೆಲ್ಲ ರೇಷ್ಮೆ ಮಾಡ್ತಿದ್ರು, ಯಜಮಾನರಿಗೆ ಹೇಳಿ ರೇಷ್ಮೆ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸ? ನಾನ್ ಮದ್ವೆಗ್ ಬಂದ ಮೇಲೆ ಇವರು ಇಲ್ಲೂ ಮಾಡ್ತಾ ಇದ್ರು. ಹೌದಾ? ಮತ್ತೆ ಯಾಕೆ ಬಿಟ್ಬಿಟ್ರು? ಒತ್ತಡ ಜಾಸ್ತಿ ಆಗೋಯ್ತು ಸರ್. ಹೌದಾ? ಸರಿ ಸರಿ, ಆಯ್ತ್ರಪ್ಪ, ಬಹಳ ಸಂತೋಷ. ನಮ್ಮ ಕೇಳುಗರು ನಿಮ್ ಜೊತೆ ನೇರವಾಗಿ ಮಾತಾಡ್ಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ದು ಹೇಳಿ ಅರ್ಪಿತ ಅವ್ರೆ. 9535415251. ಇನ್ನೊಮ್ಮೆ ಹೇಳ್ತೀರಾ? ಖಂಡಿತ ಸರ್. 9535415251. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9535415251. ತಮ್ದೇಳಿ ರವಿಕುಮಾರ್ ಅವ್ರ? 9985268463. ಇನ್ನೊಂದ್ಸರಿ. 9985268463. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9985268463